ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:50. ಈಗ ಕೇಳಿ ಕಿಸಾನ್ ವಾಣಿ. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರ್ಕಾರ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಹಿತಿ ಕುರಿತು ವಿಜಯಪುರ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎನ್ಪಿ ನರೇಂದ್ರ ಬಾಬು ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಎಸ್ಎಸ್ ರೂಳಿ. ತಜ್ಞ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಾವು ಬಹಳ ಮುಖ್ಯವಾದಂತಹ ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು. ತಾವು ಕಲ್ಪನೆ ಮಾಡುತ್ತಿರಬಹುದು ಯಾವ ವಿಷಯದ ಬಗ್ಗೆ ತಾವು ಇವತ್ತು ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೀರಿ ಅನ್ನುವಂತಹ ವಿಚಾರದ ಬಗ್ಗೆ. ನಮ್ಮ ಕೃಷಿಯೊಳಗೆ ನಷ್ಟವನ್ನು ತಪ್ಪಿಸಬೇಕು, ನಷ್ಟ ಆಗಬಾರದು ಅಂತಂದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಇದೆ, ಅದೇ ಬೆಳೆ ವಿಮಾ ಯೋಜನೆ. ಈ ಬೆಳೆ ವಿಮೆಯನ್ನು ನಾವು ಮಾಡಿಸಿದ್ರೆ ಅದರಿಂದ ನಾವು ಸಂರಕ್ಷಣೆಯನ್ನು ಪಡೆಯುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಅದಕ್ಕೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ, ಆಮೇಲೆ ಮರುವಿನ್ಯಾಸಗೊಳಿಸಿದಂತಹ ಹವಾಮಾನ ಆಧಾರಿತ ಬೆಳೆ ವಿಮೆ ಬಗ್ಗೆ, ಮತ್ತೆ ಒಟ್ಟಾರೆ ವಿಮೆ ಬಗ್ಗೆ ನಾವು ಇವತ್ತಿನ ದಿವಸ ಮಾಹಿತಿ ಮಾಡಿಕೊಳ್ಳೋಣ. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಈ ಸಂದರ್ಭದೊಳಗೆ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಿಜಯಪುರ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತಹ ಎನ್ವಿ ನರೇಂದ್ರ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ನರೇಂದ್ರ ಬಾಬು ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಥ್ಯಾಂಕ್ ಯು ಸರ್. ಫಸಲ್ ಬಿಮಾ ಯೋಜನೆ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ತೀರಿ? ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನೋದು ರೈತರ ಪಾಲಿಗೆ ಒಂದು ವರ ಅಂತಾನೆ ಹೇಳ್ಬೋದು. ಕಾರಣ ಈ ದಿನಗಳಲ್ಲಿ ಪದೇ ಪದೇ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ಬೆಳೆ ನಾಶ ಆಗ್ತಾ ಇದೆ. ಅದರಲ್ಲೂ ಮುದ್ದೇಬಿಹಾಳ, ತಾಲಿಕೋಟೆ, ಬಸವನ ಬಾಗೇವಾಡಿ ಮತ್ತೆ ಆ ಒಂದು ತಳ ಏನಿದೆ ಕೊಲ್ಹಾರು ನಿಡಗುಂದಿ ಆ ಏರಿಯಾದಲ್ಲಿ ಪದೇ ಪದೇ ಮಳೆ ಹೆಚ್ಚಿನದಾಗಿ ಬಂದು ಬೆಳೆ ನಾಶ ಆಗ್ತಾ ಇದೆ. ಸೊ ಆ ರೀತಿ ಬೆಳೆದಂತಹ ಬೆಳೆಯ ನಾಶ ಆದಂತಹ ಪಕ್ಷದಲ್ಲಿ ಅವರು ಹೂಡಿದಂತಹ ಹಣ ಕೂಡ ಹಿಂದಕ್ಕೆ ಅವರಿಗೆ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಒಂದು ಬೆಳೆ ವಿಮೆ ಅನ್ನೋದು ಅವರ ಒಂದು ಕಷ್ಟಕ್ಕೆ ಆಗಬರುವಂತಹದ್ದು. ಸೊ ಈ ಒಂದು ಬೆಳೆ ವಿಮೆಯ ಅಧಿಕ ಒಂದು ಉಪಯೋಗನ ರೈತರು ಪ್ರತಿಯೊಬ್ಬರು ರೈತರು ಪಡೆದುಕೊಳ್ಳುವುದು ತುಂಬಾ ಅನುಕೂಲವಾಗಿರುತ್ತೆ. ಸೊ ಈ ವರ್ಷದಲ್ಲಿ ಅಂದ್ರೆ 2022-23 ಮುಂಗಾರು ಹಂಗಾಮಿನಲ್ಲಿ ಕೆಲವೊಂದು ಬೆಳೆಗಳನ್ನ ಇಲ್ಲಿ ನೋಟಿಫೈಡ್ ಕ್ರಾಪ್ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ನಾನು ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮೊದಲು ಮಳೆಯಾಶ್ರಿತ ಬೆಳೆಗಳಲ್ಲಿ ಉದ್ದು, ಹೆಸರು, ಎಳ್ಳು, ನೆಲಗಡಲೆ, ಹುರುಳಿ, ಮುಸುಕಿನ ಜೋಳ, ಸಜ್ಜೆ, ತುಗರಿ, ಸೂರ್ಯಕಾಂತಿ, ಹತ್ತಿ ಈ ಒಂದು ಬೆಳೆಗಳು ನೋಟಿಫೈಡ್ ಕ್ರಾಪ್ ಇದೆ ಈ ವರ್ಷಕ್ಕೆ. ಅದೇ ರೀತಿ ನೀರಾವರಿ ಬೆಳೆಗಳಲ್ಲಿ ಹತ್ತಿ, ನೆಲಗಡಲೆ, ಮುಸುಕಿನ ಜೋಳ, ಸಜ್ಜೆ, ತೊಗರಿ, ಸೂರ್ಯಕಾಂತಿ, ಈರುಳ್ಳಿ, ಕೆಂಪು ಮೆಣಸಿನಕಾಯಿ ಈ ಒಂದು ಬೆಳೆಗಳು ನೀರಾವರಿ ಆಶ್ರಯದಲ್ಲಿ ಒಳಪಡ್ತವೆ. ಅದಲ್ಲದೆ ನಾನ್ ಸೀಸನಲ್ ಕ್ರಾಪ್ ಅಂತ ಹೇಳಿ ಅಂದ್ರೆ ವರ್ಷದಲ್ಲಿ ಯಾವ ಒಂದು ಇದರಲ್ಲಿ ಹಂಗಾಮು ಅಂತ ಏನಿಲ್ಲ, ಅದರಲ್ಲಿ ಟೊಮ್ಯಾಟೊ, ನಿಂಬೆ, ದ್ರಾಕ್ಷಿ, ದಾಳಿಂಬೆ ಸೇರಲ್ಪಟ್ಟಿವೆ. ಇವೆಲ್ಲ ಬೆಳೆಗಳು 1/4/2022 ವಿಮೆ ಕಂತು ತುಂಬಲು ಆರಂಭಿಕ ದಿನಾಂಕ ಆಗಿರುತ್ತೆ. ಅಂದ್ರೆ ಈಗಾಗಲೇ ಶುರುವಾಗಿದೆ ವಿಮೆ. ಹೌದು, ಶುರುವಾಗಿದೆ. ನಿಂಬೆ, ದ್ರಾಕ್ಷಿ, ದಾಳಿಂಬೆಗೆ ಮಾತ್ರ 10/5 ಅಂದ್ರೆ ಮೇ 10 ಬೆಳೆ ವಿಮೆ ತುಂಬಲು ಆರಂಭಿಕ ದಿನಾಂಕ ಆಗಿರುತ್ತೆ. ಅದೇ ರೀತಿ ವಿಮೆ ಕಂತು ತುಂಬಲು ಕಡೆಯ ದಿನಾಂಕ ಅಂತ ಒಂದಿರುತ್ತೆ. ಸೊ ಅದರಲ್ಲಿ ಹೇಳೋದಾದ್ರೆ ಮಳೆಯಾಶ್ರಿತ ಉದ್ದು, ಹೆಸರು, ಎಳ್ಳು ಈ ಮೂರು ಬೆಳೆಗಳಿಗೆ ಅಂದ್ರೆ ಮಳೆಯಾಶ್ರಿತ ಮೂರು ಬೆಳೆಗಳಿಗೆ 15/7 ಅಂದ್ರೆ ಜುಲೈ 15 ಕಡೆ ದಿನಾಂಕವಾಗಿರುತ್ತೆ. ಅದೇ ರೀತಿ ಬೇರೆ ಬೆಳೆಗಳಾದ ನೆಲಗಡಲೆ, ಹುರುಳಿ, ಮುಸುಕಿನ ಜೋಳ, ಸಜ್ಜೆ, ತೊಗರಿ, ಸೂರ್ಯಕಾಂತಿ, ಹತ್ತಿ ಈ ಬೆಳೆಗಳು ಮಳೆಯಾಶ್ರಿತ ಬೆಳೆಗಳಾಗಿದ್ದು 31/7/2022 ಅಂದ್ರೆ ಜುಲೈ 31 ಕೊನೆಯ ದಿನಾಂಕ ಆಗಿರುತ್ತೆ. ಮತ್ತೆ ನೀರಾವರಿ ಬೆಳೆಗಳಲ್ಲಿ ಹತ್ತಿ, ನೆಲಗಡಲೆ, ಮುಸುಕಿನ ಜೋಳ, ಸಜ್ಜೆ, ತೊಗರಿ, ಸೂರ್ಯಕಾಂತಿ, ಈರುಳ್ಳಿ ಮತ್ತೆ ಕೆಂಪು ಮೆಣಸಿನಕಾಯಿ 16/8 ಅಂದ್ರೆ ಆಗಸ್ಟ್ 16, ಇನ್ನು ಮಿಕ್ಕಂತ ಬೆಳೆಗಳು 31/7 ಅಂದ್ರೆ ಜುಲೈ 31 ಕಡೆ ದಿನಾಂಕವಾಗಿರುತ್ತೆ. ಇನ್ನು ನಿಂಬೆ, ದ್ರಾಕ್ಷಿ, ದಾಳಿಂಬೆ ಇವು ಜೂನ್ 30 ಕಡೆಯ ದಿನಾಂಕವಾಗಿರುತ್ತೆ. ಇಲ್ಲಿ ನಾನು ತಮಗೆ ತಿಳಿಸಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಎಲ್ಲಿ ಸಾಲ ಮಾಡಿರ್ತಾರೆ ಬ್ಯಾಂಕ್ನಲ್ಲಿ ಲೋನಿ ಫಾರ್ಮರ್ಸ್ ಅಂತ ಏನ್ ಹೇಳ್ತೀವಿ ಅವರು ಈ ಕೂಡಲೇ ಅವರ ಬ್ಯಾಂಕ್ ಅಂದ್ರೆ ಸಾಲ ಪಡೆದಿರುವಂತಹ ಬ್ಯಾಂಕ್ನಲ್ಲಿ ಹೋಗಿ ವಿಮೆ ಕಂತು ಡಿಡಕ್ಟ್ ಆಗಿದೆಯಾ, ಆ ಒಂದು ವಿಮೆ ಕವರೇಜ್ ತಗೊಂಡಿದ್ದಾರ ಬ್ಯಾಂಕ್ನವರು ಅನ್ನೋದನ್ನ ವಿಚಾರಣೆ ಮಾಡ್ಕೊಬೇಕು. ಎಲ್ಲೇ ರಿನಿವಲ್ ಮಾಡಿಲ್ಲದೆ ಕಟ್ಟುಬಾಕಿ ಮಾಡ್ಕೊಂಡಿದ್ರೆ ಆ ಒಂದು ಅಂತಹ ಬೆಳೆ ಸಾಲಗಳನ್ನ ಕವರ್ ಮಾಡಿರೋದಿಲ್ಲ ಕಟ್ಟುಬಾಕಿ ಆಗಿರೋದು. ಸೊ ಅಂತ ರೈತರು ಅಪ್ಲಿಕೇಶನ್ ತೆಗೆದುಕೊಂಡು CSE ಆಗ್ಬಹುದು ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬಹುದು ಅಥವಾ ಗ್ರಾಮ 1 ಅಪ್ಲಿಕೇಶನ್ ಸಿಗುತ್ತೆ, ಪ್ರಪೋಸಲ್ ಅಪ್ಲಿಕೇಶನ್, ಅದನ್ನ ಫಿಲ್ ಮಾಡಿ ಅವರದು ಪಹಣಿ ಅಥವಾ ಉತಾರಿ ಹಾಕಿ ಅವರು ಅಲ್ಲಿ ಕಂತನ ಕಟ್ಟಬೇಕಾಗುತ್ತೆ, ವಿಮಾ ಕಂತು ಅವರೇ ಕಟ್ಟಬೇಕಾಗುತ್ತೆ. ಇನ್ನು ಸಾಲ ಪಡೆದಿರುವಂತಹ ರೈತರು ಯಾರು ಕಟ್ಟಬಾಕಿ ಆಗಿರೋದೆಲ್ಲ ರಿನಿವಲ್ ಮಾಡಿರ್ತಾರೆ ಅಂತವ್ರನ್ನ ಬ್ಯಾಂಕ್ನವರು ಖುದ್ದು ವಿಮಾ ಕಂತನ ಅವರ ಸಾಲದ ಖಾತೆಯಿಂದ ಹಣ ತೆಗೆದು ಜಮಾ ಮಾಡಿ ವರ್ಗಾವಣೆ ಮಾಡಿರ್ತಾರೆ. ಅದನ್ನ ಖಾತ್ರಿ ಪಡಿಸ್ಕೊಬೇಕು ಅಂದ್ರೆ ಯಾರು ಕಟ್ಟಬಾಕಿ ಇರೋದಿಲ್ಲ ಎಲ್ಲ ತುಂಬಿರ್ತಾರೆ ಸಾಲದ ಏನು ಮೊತ್ತ ಇರ್ತದೆ ಅದನ್ನ ತುಂಬಿರ್ತಾರೆ, ರಿನಿವಲ್ ಮಾಡಿರ್ತಾರೆ, ಅವ್ರದ್ದು ಬ್ಯಾಂಕ್ನವರೇ ವ್ಯವಸ್ಥೆ ಮಾಡಿರ್ತಾರೆ. ಬಟ್ ಆದ್ರೂ ತಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ತಾವು ಒಮ್ಮೆ ಹೋಗಿ ವಿಚಾರಣೆ ಮಾಡಬಹುದು, ಸರ್ ನಮ್ದು ಬೆಳೆ ವಿಮೆ ಕಳಿಸಿದ್ದೀರಾ ಏನು ಅನ್ನೋದು. ಯಾಕೆಂದ್ರೆ ಕೆಲವೊಮ್ಮೆ ಏನಾಗಿರುತ್ತೆ ಲಾಸ್ಟ್ ಹೋದ ವರ್ಷ ತಾವು ರಿನಿವಲ್ ಡಿಸೆಂಬರ್ನಲ್ಲೋ ಯಾವಾಗಾದ್ರೂ ಮಾಡಿರ್ತೀರಿ, ಆ ಒಂದು ಸಮಯದಲ್ಲಿ ಇದು ವಿಮಾ ಕಂತು ಕಾನ್ಸೆಪ್ಟ್ ಅಲ್ಲಿ ಬಂದಿರೋದಿಲ್ಲ. ಆ ರೀತಿ ಏನಾದ್ರೂ ಮಿಸ್ ಆಗಿದ್ರು ಸಹ ತಾವು ಹೋಗಿ ಬ್ಯಾಂಕ್ ಮ್ಯಾನೇಜರ್ಗೆ ನಮ್ದು ರಿನಿವಲ್ ಇಂತ ಡೇಟ್ ನಲ್ಲಿ ಆಗಿತ್ತಲ್ಲ, ನಮ್ದು ವಿಮಾ ಈ ರೀತಿ ಬೆಳೆ ಇರೋದ್ರಿಂದ ತಾವು ವಿಮೆನಲ್ಲಿ ಕವರ್ ಮಾಡಿ ಅಂತ ಹೇಳಬಹುದು. ಇನ್ನೂ ಒಂದು ವಿಚಾರ ಏನ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ತಾವು ಬೆಳೆ ಸಾಲ ಮಾಡಿದಾಗ ಅಲ್ಲಿ ಈರುಳ್ಳಿಗೆ ಅಂತ ಮಾಡಿರ್ತೀರಿ, ಇವಾಗ ತಾವು ಈರುಳ್ಳಿ ಬಿಟ್ಟು ಬೇರೆ ಇನ್ನೊಂದು ಬೆಳೆ ಹಾಕಿರ್ತೀರಿ, ಅದೇ ಒಂದು ಏರಿಯಾದಲ್ಲೇ ಬೇರೆ ಬೆಳೆ ಹಾಕಿರ್ತೀರಿ, ಅಥವಾ ಒಂದೇ ಸರ್ವೆ ನಂಬರ್ನಲ್ಲಿ 2-3 ಬೆಳೆ ಬೆಳೆದಿರ್ತೀರಿ, ನಿಮ್ಗೆ ಒಂದು ಬೆಳೆಗೆ ಮಾತ್ರ ನೀವು ಸಾಲ ಪಡೆದಿರ್ತೀರಿ, ಇನ್ನ ಎರಡು ಬೆಳೆ ಪಡೆದಿರೋದಿಲ್ಲ. ಅಂತ ಸಮಯದಲ್ಲಿ ಬೆಳೆ ಒಂದೇ ಜಾಗದಲ್ಲಿ ನೀವು ಹಾಕೋದಿಲ್ಲ, ಬದಲಾವಣೆ ಮಾಡ್ತೀವಿ, ಜಾಗ ಬದಲಾವಣೆ ಮಾಡ್ತಾ ಇರ್ತೀವಿ. ಅಂತ ಸಮಯದಲ್ಲಿ ತಾವು ಹೋಗಿ ಖಾತ್ರಿಪಡಿಸಿಕೊಳ್ಳಿ ಬ್ಯಾಂಕಿನ, ನಿಮ್ಮ ಬ್ಯಾಂಕಿನ ಅಥವಾ ನೀವು ಸಾಲ ಪಡೆದಂತಹ ಬ್ಯಾಂಕ್ ಮ್ಯಾನೇಜರ್ನ ಅಥವಾ ಫೀಲ್ಡ್ ಆಫೀಸರ್ನ ಹೋಗಿ ನಂದು ಬೆಳೆ ವಿಮೆ ಈ ವರ್ಷ ತಾವು ಹಣ ಜಮಾ ಮಾಡ್ತಾ ಇದ್ದೀರಾ ಏನು ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಿ. ಇಲ್ಲ ತಮ್ದೇನಾದ್ರೂ ಎಲಿಜಿಬಿಲಿಟಿ ಇಲ್ಲ ಅಂದ ಪಕ್ಷದಲ್ಲಿ ಏನ್ ಕಾರಣ ಅಂತ ತಿಳ್ಕೊಂಡು ತಾವು ನಾನ್ ಲೋನಿ ಫಾರ್ಮರ್ಸ್ ತರ ತಾವು ಒಂದು ವಿಮಾ ಕಂತನ್ನ ಕಟ್ಟಿ ಮಾಡ್ಕೊಬಹುದು. ಈಗ ಸಾಲ ತಗೊಂಡವರಿಗೆ ಇದು ಕಡ್ಡಾಯವಾಗಿ ಅವರು ವಿಮೆ ಕಂತನ್ನ ತುಂಬಬೇಕು ಅನ್ನುವಂತಹ ಒಂದು ವಿಚಾರ. ಹಾ ಸರ್, ಈಗಾಗಲೇ ಎರಡು ವರ್ಷಕ್ಕೆ ಹಿಂದೆ ಒಂದು ಸರ್ಕ್ಯುಲರ್ ಬಂತು, ಅದ್ರ ಪ್ರಕಾರ ಸಾಲ ಪಡೆದಿರುವಂತಹವರು ಎಲ್ಲಾ ರೈತರು ಬೆಳೆ ವಿಮೆ ಕವರ್ ಮಾಡಬೇಕು. ಅಂದ್ರೆ ಈ ಒಂದು ನೋಟಿಫೈಡ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ಈ ಬೆಳೆ ಹಾಕಿರುವಂತಹ ಅಥವಾ ಈ ಒಂದು ಬೆಳೆಗೆ ಸಾಲ ಕೊಟ್ಟಿರುವಂತಹ ಪ್ರತಿಯೊಬ್ಬರು ನಾವು ಕವರ್ ಮಾಡ್ತೀವಿ. ಕೆಲವೊಬ್ರು ರೈತರು ನಮ್ಗೆ ಎರಡು ಮೂರು ವರ್ಷ ಕಟ್ಟಿದ್ದೀವಿ, ನಮ್ಗೆ ಏನು ಹಣ ಏನು ಹಿಂದಕ್ಕೆ ಬಂದಿಲ್ಲ. ಯಾಕಂದ್ರೆ ಇದು ಸರ್ಕಾರ ಡಿಸೈಡ್ ಮಾಡುತ್ತೆ ಯಾವ ಬೆಳೆ ಈ ವರ್ಷ ಎಕ್ಸ್ಪೆಕ್ಟೆಡ್ ಲೆವೆಲ್ಗಿಂತ ಕಮ್ಮಿ ಈಲ್ಡ್ ಬಂದಿದೆ, ಅದನ್ನೆಲ್ಲ ಡಿಸೈಡ್ ಮಾಡೋದು ಅವರಾದ್ರಿಂದ ನಮ್ಗೇನು ಹಣ ಎರಡು ಮೂರು ವರ್ಷ ಕಟ್ಟಿದ್ರಲ್ಲಿ ನಮ್ಗೇನು ಲಾಭ ಆಗಿಲ್ಲ ಅಂತ ಹೇಳಿ ಕೆಲವೊಬ್ರು ಕಂಪ್ಲೇಂಟ್ ಮಾಡಿದ್ರಂತೆ. ಅದರಿಂದಾಗಿ ಈ ಒಂದು ಎರಡು ವರ್ಷದ ಹಿಂದೆ ಒಂದು ಸರ್ಕ್ಯುಲರ್ ಏನ್ ಬಂತು ಅಂದ್ರೆ ಆಪ್ಟ್ ಔಟ್ ಅಂತೀವಿ, ಅಂದ್ರೆ ನನಗೆ ಬೆಳೆ ವಿಮೆ ಬೇಡ ಅಂತ ಹೇಳಿ ರೈತರು ಈ ಒಂದು ಕಟ್ ಆಫ್ ಡೇಟ್ ನಾನೇನ್ ಹೇಳದ್ನಲ್ಲ ತಮಗೆ ಬೇರೆ ಬೇರೆ ಬೆಳೆಗಳಿಗೆ ಕಂತು ತುಂಬಲು ಕೊನೆಯ ದಿನಾಂಕ, ಅದಕ್ಕಿಂತ ಏಳು ದಿನ ಮುಂಚಿತವಾಗಿ ಹೋಗಿ ಆ ಒಂದು ಮ್ಯಾನೇಜರ್ ಹತ್ರ ಆಪ್ಟ್ ಔಟ್ ಲೆಟರ್ ಕೊಡಿ, ನನಗೆ ಬೆಳೆ ವಿಮೆ ಬೇಡ ಅಂತ ಹೇಳಿ ಅದನ್ನ ಸಹಿ ಮಾಡಿ ಕೊಟ್ರೆ ಅವ್ರನ್ನ ನಾವು ಆ ಒಂದು ವಿಮಾ ಕಂತು ಜಮಾ ಮಾಡೋದ್ರಿಂದ ಹೊರಗಿಡ್ತೀವಿ. ಅಂದ್ರೆ ಸಾಲ ತಗೊಂಡವರು ನಮಗೆ ಬೇಡ ಅಂತ ಹೇಳಿ, ಹೌದು ವಿಮೆ ನಮ್ಗೆ ಬೇಡ, ಬೆಳೆ ವಿಮೆ ನಮಗೆ ಬೇಡ ಅಂತ ಹೇಳಿ ಆ ಒಂದು ಲೆಟರ್ ನಲ್ಲಿ ಬರೆದು ಸೈನ್ ಕೊಡಬೇಕು. ಆಗ ನಾವು ಅವ್ರನ್ನ ಬೆಳೆ ವಿಮೆಯಿಂದ ಹೊರಗಿಡ್ತೀವಿ. ಇದು ಯಾಕೆ ಹಿಂಗ ಮಾಡ್ತಾ ಇದ್ರಿ, ಏನ್ ಕಾರಣ ಅಂತ? ಈಗ ಕಡ್ಡಾಯವಾಗಿ ಲೋನ್ ತಗೊಂಡವರು ವಿಮೆ ಮಾಡಬೇಕು ಅನ್ನುವಂತಹ ಒಂದು ನಿಬಂಧನೆ ಇದೆ. ಕಡ್ಡಾಯವಾಗಿ ವಿಮೆ ಮಾಡಲೇಬೇಕು ಅಂತ ಹೇಳಿ ಹಿಂದೆ ಎಲ್ಲ ಮಾಡ್ತಾ ಇದ್ದೋ. ಕೆಲವೊಬ್ರು ರೈತರು ನಾವು ಪ್ರತಿ ವರ್ಷ ಕಂತು ಕಟ್ತಾ ಹೋಗ್ತಾ ಇದೀವಿ ವಿಮಾ ಕಂತು, ಆದ್ರೂ ನಮ್ಗೆ ಏನು ಆ ಬೆಳೆ ತಾವು ಲಾಸ್ ಆಗಿದೆ ಅಥವಾ ವಿಮೆ ಪರಿಹಾರ ನಮ್ಗೇನು ಕೊಟ್ಟಿಲ್ಲ, ಅದರಿಂದಾಗಿ ನಾವು ಏನಕ್ಕೆ ಸುಮ್ನೆ ಕಂತ್ ಕಟ್ತಾ ಹೋಗ್ಬೇಕು, ಅದು ನಮ್ಗೆ ಬರ್ಡನ್ ಆಗುತ್ತೆ. ಎಕರೆಗೆ 500-600 ಕಟ್ತೀವಿ, ಕೆಲವೊಂದ್ ಬೆಳೆಗೆ ಇವನ್ 1,000 ಇರುತ್ತೆ ನಾವು ಕಟ್ತೀವಿ, ನಮ್ಗೇನು ಅದ್ರದ್ದು ಪರಿಹಾರ. ಫಸ್ಟ್ ಆಫ್ ಆಲ್ ಆ ಒಂದು ಬೆಳೆ ಪರಿಹಾರದಲ್ಲಿ ಬರುತ್ತಾ ಇಲ್ಲ ಅಂತ ಘೋಷಣೆ ಮಾಡೋದು ಸರ್ಕಾರ. ಸರ್ಕಾರ ಘೋಷಣೆ ಮಾಡಿದ್ಮೇಲೆ ನಾವುಗಳು ಕೊಡಬೇಕಾಗಿರುತ್ತೆ, ವಿಮಾ ಕಂಪನಿನವರು ಅದನ್ನ ಹಣನ ಸೆಟಲ್ ಮಾಡ್ತಾರೆ. ಈ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಒಂದು ಉದಾಹರಣೆಗೆ ಇಲ್ಲಿ ಜೋಳ, ಈಗ ಹೋದ ವರ್ಷ ಜೋಳ ಲಾಸ್ ಆಗಿದೆಯಾ ಇಲ್ವಾ ಏನು ಅನ್ನೋದನ್ನ ಸರ್ಕಾರ ಅವರ ಒಂದು ಹಾರ್ವೆಸ್ಟ್ ಎಲ್ಲ ಮಾಡಿದ ನಂತರ ಒಂದು ಫೈನಲ್ ಡಿಸಿಷನ್ ಬರ್ತಾರೆ, ಇಷ್ಟು ಬರಬೇಕಿತ್ತು ಬಟ್ ಆ ಒಂದು ಲೆವೆಲ್ ಈಲ್ಡ್ ಬಂದಿಲ್ಲ ಕಮ್ಮಿ ಆಗಿದೆ ಅಂತ. ಆ ಒಂದು ಸಮಯದಲ್ಲಿ ನಾವೇನ್ ಮಾಡ್ತೀವಿ, ವಿಮಾ ಕಂಪನಿಗೆ ಅವರು ಆರ್ಡರ್ಸ್ ಕೊಡ್ತಾರೆ, ಈ ರೀತಿ 50% ಅಥವಾ 60% ಲಾಸ್ ಆಗಿದೆ, ತಾವು ವಿಮೆ ಸೆಟಲ್ ಮಾಡಬೇಕು ಅಂತ. ಆ ಜೋಳ ಹೋದ ವರ್ಷ ಏನು ಲಾಸ್ ಆಗಿಲ್ಲ ಅಂತ ಹೇಳಿದಾಗ ಹೋದ ವರ್ಷ ಜೋಳಕ್ಕೆ ಏನ್ ಕಟ್ಟಿರ್ತಾರೆ ಆ ವಿಮಾ ಮೊತ್ತ ಎಲ್ಲೂ ಹಿಂದಕ್ಕೆ ಬರೋದಿಲ್ಲ. ಕೆಲವೊಬ್ಬರು ರೈತರು ಇಲ್ಲ ನಾನು ವಿಮೆ ಕಟ್ಟಿದ ತಕ್ಷಣ ನನಗೆ ಬರಲೇಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡಿದ್ದವರು, ನಾನು 2-3 ಕಟ್ಟಿದ್ದೀನಿ ನನಗೇನು 1 ಕೂಡ ಹಿಂದಕ್ಕೆ ಬಂದಿಲ್ಲ, ಅದರಿಂದಾಗಿ ನಾನು ಪ್ರತಿ ವರ್ಷ ಕಟ್ಟೋ ಅವಶ್ಯಕತೆ ನನಗೇನಿಲ್ಲ, ನನಗೆ ಬೇಡ ವಿಮೆ, ಬೆಳೆ ವಿಮೆ ಅನ್ನೋದೇ ಬೇಡ ಅಂತ ಹೇಳಿ ಆಪ್ಟ್ ಔಟ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕೇಳಿದ್ರಿಂದಾಗಿ ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ ಅವರಿಗೆ. ಆಪ್ಟ್ ಔಟ್ ಲೆಟರ್ ಅಂತಾನೆ ಹೇಳ್ತೀವಿ ಅದನ್ನ, ಅವರು 7 ಮುಂಚೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಡೇಟ್ ನಿಂದ 7 ಮುಂಚಿತವಾಗಿ ಬ್ಯಾಂಕ್ ಮ್ಯಾನೇಜರ್ಗೆ, ಅವರು ಸಾಲ ಪಡೆದಿರುವಂತಹ ಬ್ಯಾಂಕ್ ಮ್ಯಾನೇಜರ್ಗೆ ಹೋಗಿ ಅದನ್ನ ಲೆಟರ್ನ ಸಹಿ ಮಾಡಿಕೊಡ್ಬೇಕು. ನರೇಂದ್ರ ಬಾಬು ಅವರೇ, ಇಲ್ಲಿ ಒಂದು ವಿಚಾರ ತಮ್ಮ ಕೇಳ್ತೀನಿ, ಏನಪ್ಪಾ ಅಂತಂದ್ರೆ ವಿಮೆ ಜನ ಏನು ರೈತರು ಮಾಡ್ತಾ ಇದ್ದಾರೆ, ಯಾವ ಯಾವ ಕಾರಣಗಳಿಗಾಗಿ ಬೆಳೆ ಹಾಳಾಯ್ತು ಅಂತಂದ್ರೆ ಅವರಿಗೆ ಪರಿಹಾರವನ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯ ಅದ ಅಂತೀರಿ? ಯಾವ್ಯಾವ ಕಾರಣಗಳಿರ್ಬೋದು? ಈಗ ಹವಾಮಾನ ಆಧಾರಿತ ಏನು ತೊಂದರೆಗಳಾಗ್ತಾವ ಅದರದಂತೂ ತಾವು ಹೇಳ್ತಾ ಇದ್ದೀರಿ, ಹವಾಮಾನ ಅದು ನಿಚ್ಚಳವಾಗಿ ನಮಗೆ ಗೊತ್ತಾಗುವಂತಹದ್ದು, ಪ್ರವಾಹ ಬಂತು, ಬರ ಬಂತು, ಇಂಥ ಏನು ಹವಾಮಾನದ ಸಂದರ್ಭಗಳಿರ್ತಾವ, ಸನ್ನಿವೇಶಗಳಿರ್ತಾವ, ಇದರಿಂದಾಗಿ ಏನು ಸಮಸ್ಯೆಗಳಾಗ್ತಾವ, ಲಾಸ್ ಆಗ್ತಾವ, ಅದನ್ನು ತುಂಬುವಂತಹ ಒಂದು ಕೆಲಸ. ಆದರೆ ಇದನ್ನು ಬಿಟ್ಟು ಬೇರೆ ಯಾವ ಕಾರಣಗಳಿಗಾಗಿ ಬೆಳೆ ಹಾಳಾಯಿತು ಅಂತಂದ್ರೆ ರೈತರಿಗೆ ಪರಿಹಾರ ಸಿಗ್ತದಂತೀರಿ? ಯಾವ ರೀತಿ ಬೆಳೆ ಹಾಳಾಗೋದು? ಈಗ ಯಾರು ದುಷ್ಕರ್ಮಿಗಳು ಬಂದು ಅದನ್ನ ಕಟ್ ಮಾಡಿಕೊಂಡು ಜಗಳ ಬಂದು ಅವರಿಗೆ ಇಲ್ಲ ಆ ರೀತಿ ಇದರಲ್ಲಿ ಇದು ಬರೋದಿಲ್ಲ. ಕಾರಣ ಇದು ತಾಲೂಕಾ ಮತ್ತು ಹೋಬಳಿ ಲೆವೆಲ್ನಲ್ಲಿ ಬೆಳೆಗಳನ್ನ ನೋಟಿಫೈಡ್ ಕ್ರಾಪ್ಸ್ ಮಾಡೋದು. ಒಂದು ತಾಲೂಕಾ ಬರಗಾಲ ಅಂತ ಡಿಕ್ಲೇರ್ ಆದ್ರೆ ಆ ತಾಲೂಕಾದಲ್ಲಿ ಆ ಬೆಳೆ ಬೆಳೆದಿರುವಂತಹ ಎಲ್ಲರಿಗೂ ಪರಿಹಾರ ಸಿಗುತ್ತೆ. ತಾವು ಹೇಳ್ತಾ ಇರೋದೇನು ಅಂದ್ರೆ ಯಾವ್ದಾದ್ರು ಒಬ್ರು ರೈತರದು ಅಥವಾ ಇಬ್ರು ರೈತರದು ಏನೋ ಅವರವರಲ್ಲಿರುವಂತಹ ಮನಸ್ತಾಪಗಳಿಂದಾಗಿ ಏನಾದರೂ ಲಾಸ್ ಆದಂತ ಪಕ್ಷದಲ್ಲಿ ಈ ಬೆಳೆ ವಿಮೆ ಕವರೇಜ್ ಬರೋದಿಲ್ಲ. ಇದು ತಾಲೂಕಾ ಪೂರ್ತಿ ಅಥವಾ ಹೋಬಳಿ ಪೂರ್ತಿ, ಯಾಕಂದ್ರೆ ಅವರು ಡಿಕ್ಲೇರ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ತಾರೆ, ಈ ಒಂದು ತಾಲೂಕಾದಲ್ಲಿ ಅಥವಾ ಈ ಒಂದು ಹೋಬಳಿನಲ್ಲಿ ಈ ಒಂದು ಬೆಳೆ ಇಷ್ಟು ಪರ್ಸೆಂಟ್ ಲಾಸ್ ಇದೆ, ಈ ಮಟ್ಟದ ಒಂದು ಇಳುವರಿ ಬರಬೇಕಾಯ್ತು, ಆ ಇಳುವರಿ ಬಂದಿಲ್ಲ, ಬರೀ 40% ಇಳುವರಿ ಬಂದಿದೆ. ಈಗ ಹೋದ ವರ್ಷ ದ್ರಾಕ್ಷಿ ಹಿಂದೆ ಅಂದ್ರೆ ಅಕ್ಟೋಬರ್ 10 ಅಥವಾ 20 ನಂತರ ಮಳೆ ಆಯ್ತು, ಪ್ರೂನಿಂಗ್ ಮಾಡಿ ಇದನ್ನ ಮಾಡಿದವರದೆಲ್ಲ ಚಟ್ನಿ ಮಾಡಿದವರದೆಲ್ಲ ಮಳೆ ಆಗಿದ್ರಿಂದಾಗಿ ಅವ್ರ ಈಲ್ಡ್ ಲೆವೆಲ್ ಕಡಿಮೆ ಆಯ್ತು. 4 ಟನ್ ಬರೋ ಹತ್ರ ಬರೀ 2 ಟನ್ 1.5 ಟನ್ ಬಂದಿದ್ದುಂಟು. ಆ ರೀತಿ ಆದಂತಹ ಪಕ್ಷದಲ್ಲಿ ಆ ಒಂದು ತಾಲೂಕಾದಲ್ಲಾಗಬಹುದು, ಹೋಬಳಿನಲ್ಲಾಗಬಹುದು, ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಈ ಬೆಳೆ ವಿಮೆ ಅನ್ನೋದು ತಾಲೂಕಾ ಅಥವಾ ಹೋಬಳಿ ಮಟ್ಟದ್ದು, ಒಂದು ರೈತನ ಲೆವೆಲ್ಗೆ ಹೋಗೋದಿಲ್ಲ ಅದು. ಈಗ ಅವ್ರಿಗೆ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಅವ್ರು ಇದಕ್ಕೆ ಹೋಗಬೇಕು. ಇದರ ವಿಚಾರದಲ್ಲಿ ನಾನು ತಮಗೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಾಲ ಪಡೆದಿರುವಂತಹ ರೈತರು ಅದು ತಾವು ರೆಗ್ಯುಲರ್ ಆಗಿದ್ರೂ ಸರಿ ಅಥವಾ ಕಟ್ಬಾಕಿ ಆಗಿದ್ರು ಸರಿ, ಬ್ಯಾಂಕ್ ತಾವು ಸಾಲ ಪಡೆದಂತಹ ಬ್ಯಾಂಕ್ ಮ್ಯಾನೇಜರ್ ಅಥವಾ ಫೀಲ್ಡ್ ಆಫೀಸರ್ನ ಹೋಗಿ ಕಾಣ್ರಿ, ಅವ್ರನ್ನ ಕಂಡು ನಂದು ವಿಮಾ ಕಂತು ಹೋಗುತ್ತಾ ಅಥವಾ ಕಟ್ಬಾಕಿ ಆಗಿದ್ರೆ ತಾವು ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಹೋಗಿ ನಾನ್ ಲೋನಿ ಅಂತ ಹೇಳ್ತೀವಿ, ನಾನ್ ಲೋನಿನಲ್ಲಾದ್ರೂ ತಾವಾದ್ರೂ ತಗೋಬಹುದು, ಅಥವಾ ನಾವು ಬ್ಯಾಂಕ್ ಅಲ್ಲಿ ಹೋಗಿ ಆಗೋದಿಲ್ಲ ಸರ್ ನಾವು ಹೊರಗಡೆ ಮಾಡಿಸ್ತೀವಿ ಅನ್ನೋದಾದ್ರೆ ತಾವು ಗ್ರಾಮವನ್ನು ಈ ವರ್ಷದಿಂದ ಗ್ರಾಮವನ್ನು ಕೊಟ್ಟಿದ್ದಾರೆ, ಹಿಂದೆ ಎಲ್ಲ ಸಿಎಸ್ಸಿ ನಲ್ಲಿತ್ತು ಈಗ ಗ್ರಾಮವನ್ನು ಕೊಟ್ಟಿದ್ದಾರೆ, ಅಥವಾ ನಿಮ್ಮ ಒಂದು ತಾಲೂಕಿನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರನ್ನ ತಾವು ಸಂಪರ್ಕಿಸಬಹುದು. ಈ ಸಲ ನೇಮಕ ಮಾಡಲಾದಂತಹ ಇನ್ಶೂರೆನ್ಸ್ ಕಂಪನಿ ವಿಮೆ ಕಂಪನಿ ಏನಾದರೂ ಇದೆಯಾ? ಹಾ ಸರ್, ಅದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿನ ಈ ಸರ್ತಿ ನೇಮಿಸಲ್ಪಟ್ಟಿದೆ. ಇನ್ನು RWBCIS ಏನ್ ಹೇಳಿದೆ ಅದರಲ್ಲಿ ಅಂದ್ರೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಲ್ಲಿ SBI ಜನರಲ್ ಇನ್ಶೂರೆನ್ಸ್ ಇದೆ. ಈವನ್ ಅವರು ಸಹ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿನವರು ಮತ್ತೆ SBI ಜನರಲ್ ಇನ್ಶೂರೆನ್ಸ್ ನವರು ಪ್ರತಿ ತಾಲೂಕಾ ಮಟ್ಟದಲ್ಲಿ ಒಂದೊಂದು ಕ್ಯಾಂಪ್ ಮಾಡ್ತಾ ಇದ್ದಾರೆ, ಹೋಬಳಿ ಮಟ್ಟ ಮತ್ತೆ ತಾಲೂಕಾ ಮಟ್ಟದಲ್ಲಿ ರೈತರಿಗೆ ಈ ಒಂದು ವಿಚಾರವಾಗಿ ಎಜುಕೇಟ್ ಮಾಡಬೇಕು, ನಾವು ಅವ್ರಿಗೆ ತಿಳಿಸಬೇಕು ಬೆಳೆ ವಿಮೆ ತಗೊಳೋದ್ರಿಂದ ಏನು ಅವ್ರಿಗೆ ಲಾಭ, ಅತಿವೃಷ್ಟಿ ಅನಾವೃಷ್ಟಿ ಆದಂತಹ ಕಾಲದಲ್ಲಿ ಏನು ಅವ್ರಿಗೆ ಲಾಭ ಬರುತ್ತೆ ಅಂತ ಹೇಳಿ ತಿಳಿಸಬೇಕು ಅಂತ ಹೇಳಿ ಆಲ್ರೆಡಿ ಅವರು ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತಾ ಇದಾರೆ. ಸೊ ಅದಲ್ಲದೆ ಪ್ರತಿ ನಾವು ಬ್ಯಾಂಕ್ನವ್ರಿಗೆ ಕೂಡ ನಾನು ಹೋದ ವಾರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಸರ್ಕ್ಯುಲರ್ ಬಂದ ತಕ್ಷಣ ಪ್ರತಿಯೊಬ್ಬರೂ ಇನ್ಶೂರೆನ್ಸ್ ಲೋನ್ಗಳದೆಲ್ಲ ಕಂಪಲ್ಸರಿಲಿ ಮಾಡಬೇಕು, ಯಾರು ಆಪ್ಟ್ ಔಟ್ ಮಾಡ್ತಾರೆ ಅವ್ರು 7 ದಿನ ಮುಂಚೆ ಬಂದ್ ಮಾಡೋಕೆ ಅವ್ರಿಗೆಲ್ಲ ಎಜುಕೇಟ್ ಮಾಡಿ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನರೇಂದ್ರ ಬಾಬು ಅವರೇ, ಒಂದು ನಮ್ಮ ರೈತರಿಗೆ ತಾವು ಸಮಾಧಾನ ಹೇಳಬೇಕು ಏನಂತಂದ್ರೆ, ಈಗ ವಿಮಾ ಮೊತ್ತ ಇರ್ತದೆ, ಆಮೇಲೆ ವಿಮಾ ಕಂತು ಇರ್ತದೆ, ನಮ್ಮ ರೈತರು ವಿಮೆಯನ್ನು ಕಟ್ಟುತ್ತಾರೆ, ವಿಮಾ ಕಂತು ಕಟ್ಟುತ್ತಾರೆ, ಎಲ್ಲ ಆಗ್ತದೆ. ಈಗ ಒಂದು ವೇಳೆ ಆ ವಿಮಾ ಕಂತು ಕಟ್ಟಿ ಎಲ್ಲ ಸಂಪೂರ್ಣವಾದಂತಹ ಒಂದು ಪ್ರಕ್ರಿಯೆ ಮುಗಿದ ನಂತರ ಪರಿಹಾರ ಬರುವಂತಹ ಒಂದು ಸಂದರ್ಭದೊಳಗೆ ಅಕಸ್ಮಾತ್ ಅವರಿಗೆ ನಷ್ಟ ಆಯಿತು, ಬೆಳೆ ಒಳಗೆ ನಷ್ಟ ಆಯಿತು, ಪರಿಹಾರ ಘೋಷಣೆ ಆಯಿತು ಸರ್ಕಾರದಿಂದ ಅಂತಂದ್ರೆ, ಅವರು ಎಷ್ಟು ವಿಮೆ ಕಟ್ಟಿರ್ತಾರೆ, ಅವರಿಗೆ ಬರುವಂತಹ ಒಂದು ದುಡ್ಡು ಎಷ್ಟು ಅನ್ನೋದ್ರ ಬಗ್ಗೆ ಏನಾದರೂ ತಾವು ಹೇಳೋದಕ್ಕೆ ಸಾಧ್ಯ? ಇದರಲ್ಲಿ ನಾವು ವಿಮಾ ಕಂತು ಪಡೆಯಬೇಕಾದ್ರೆ ಅಂದ್ರೆ ವಿಮಾ ಮೊತ್ತ ಏನು ವಿಮಾ ಕಂತು ತುಂಬೋದಕ್ಕೆ ಕಡೆ ದಿನಾಂಕ ಅಂತ ಹೇಳಿದೆ, ಆಗ ಪ್ರತಿ ಒಂದು ಬೆಳೆಗನು ವಿಮಾ ಮೊತ್ತ ಅಂತ ಹೇಳಿ ಘೋಷಣೆ ಆಗಿದೆ. ಹೌದು, ಈಗ ಈ ವರ್ಷದ್ದು ನಿಂಬೆ 56,000, ದ್ರಾಕ್ಷಿ 280,000, ದಾಳಿಂಬೆ 127,000, ಅದೇ ರೀತಿ ಟೊಮೆಟೊ 118,000. ಈ ರೀತಿ ಪ್ರತಿ ಒಂದು ಬೆಳೆಗೆ ವಿಮಾ ಮೊತ್ತ ಅಂತ ಮೊದಲೇ ಆ ಒಂದು ಬೇಸ್ ಇಟ್ಕೊಂಡೇ ನಾವು ಕಂತನ್ನ ತಗೊಂಡಿರ್ತೀವಿ. ನಾಳೆ ಅಕಸ್ಮಾತ್ ಏನಾದ್ರೂ ಡಿಕ್ಲೇರ್ ಆಗಿ ಪರಿಹಾರ ಘೋಷಣೆ ಆದ್ರೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿದೆ ಅದ್ ತಗೊಂತಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಹಣ ಏನು ನಾವೀಗ ವಿಮಾ ಮೊತ್ತ ಅಂತ ಹೇಳ್ತೀವಿ ಇದನ್ನ ದಾಟಿ ಹೊರಗೋಂಗಿಲ್ಲ. ಲಾಸ್ ಪರ್ಸೆಂಟೇಜ್ 60%, ಶೇಕಡ 60%ರಷ್ಟು ಲಾಸ್ ಆಗಿದೆ. ಈಗ ನಾನು ಏನ್ ನಷ್ಟ ಆಗಿದೆ ಅಂದ್ರೆ, ಈಗೇನು ನಾನು ದ್ರಾಕ್ಷಿಗೆ ಹೇಳಿದೆ 280,000, 280,000 ಕೊಡ್ತಾರೆ ಅಂತಲ್ಲ, 60% ಪ್ರಪೋರ್ಷನೇಟ್ ಮಾಡಿ ಅವರು ತಮಗೆ ತಲುಪಿಸ್ತಾರೆ. ಅಂದ್ರೆ ವಿಮಾ ಮೊತ್ತ ಅಂತಂದ್ರೆ ಇಷ್ಟು ಪರಿಹಾರಕ್ಕೆ ತಾವು ಅಲ್ಲಿ ತನಕ ಅರ್ಹರಿದ್ದೀರಿ ಅನ್ನುವಂತಹ ಮಾತು. ಹೌದು, ಈಗ ಹೇಗೆ ನಾವು ವೆಹಿಕಲ್ಸ್ ನಲ್ಲಿ ಆಗ್ಬಹುದು ಇನ್ನೊಂದಾಗಬಹುದು, ಒಂದು ಸೀಲಿಂಗ್ ಪಾಯಿಂಟ್ ಇಟ್ಟಿದ್ದೀವಿ. ಅದೇ ರೀತಿ ಇದರಲ್ಲಿ ವಿಮಾ ಮೊತ್ತ, ಈಗ ಒಂದು ಹೆಕ್ಟೇರ್ಗೆ ದ್ರಾಕ್ಷಿ 2.80, 60% ಅಂದ್ರೆ ಅದರದ್ದು ಲಾಸ್ ಪರ್ಸೆಂಟೇಜ್ 60 ಆಗಿದೆ ಅಂದ್ರೆ ಅದನ್ನ ವಿಮಾ ಕಂಪನಿ ಡಿಸ್ಟಿಕ್ ಏನು ಲಾಸ್ ಪರ್ಸೆಂಟೇಜ್ ಫೈನಲ್ ಡಿಸೈಡ್ ಮಾಡ್ತಾರೆ ಮ್ಯೂಚುವಲ್ಲಿ, ಅದ್ರ ಬೇಸಿಸ್ ಮೇಲೆ ಎಕರೆಗೆ ಇಷ್ಟು ಅಂತ ಹೇಳ್ತಾರೆ ಅಥವಾ ಹೆಕ್ಟೇರ್ಗೆ ಇಷ್ಟು ಅಂತ. ಅಷ್ಟು ವಿಮಾ ಹಣನ ಡೈರೆಕ್ಟ್ ಆಗಿ ಅವರ ಒಂದು ಆಧಾರ್ ಲಿಂಕ್ ಮಾಡಿರುವಂತಹ ಅಕೌಂಟ್ಗೆ ಡಿಬಿಟಿ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ಈಗೇನು ತಾವು ಹೇಳಿದ್ರಿ ತಾರೀಕುಗಳನ್ನ, ವಿಮೆ ಕಟ್ಟುವುದಕ್ಕೆ ಕೊನೆ ತಾರೀಕುಗಳನ್ನ ಹೇಳಿದ್ರಿ ತಾವು, ಅಕಸ್ಮಾತ್ ಇದ್ರೊಳಗೆ ಏನಾದ್ರೂ ಹೆಚ್ಚು ಕಡಿಮೆ ಅಥವಾ ಮುಂದೆ ಹೋಗುವಂತಹ ಒಂದು ಸಾಧ್ಯತೆಗಳದಾವ, ಈ ತಾರೀಕುಗಳು ಏನಾದ್ರೂ ಬದಲಾವಣೆ ಆಗುವಂತಹ ಸಾಧ್ಯತೆಗಳದಾವ? ಇಲ್ಲ, ಇದು ಯಾವುದೇ ಕಾರಣಕ್ಕೂ ಆ ರೀತಿ ಬದಲಾವಣೆ ಆಗೋದಿಲ್ಲ. ಮೊದಲೇ ಇದನ್ನ ಏನು ಬೇಸಿಸ್ ಇಟ್ಕೊಂಡು ಮಾಡಿರ್ತಾರೆ ಅಂದ್ರೆ ಆ ಒಂದು ಬೆಳೆ ಬಿತ್ತನೆ ಸಮಯನ ಕನ್ಸಿಡರ್ ಮಾಡಿರ್ತಾರೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಇದು ಮುಂದಕ್ಕೆ ಹೋಗೋ ಚಾನ್ಸಸ್ ತುಂಬಾನೇ ಕಮ್ಮಿ. ಇಲ್ಲಿವರೆಗೂ ಆ ರೀತಿ ಯಾವ್ದನ್ನು ಮುಂದೆ ಹಾಕಿರೋದು ನಿದರ್ಶನಗಳು ಕಮ್ಮಿ. ಅಂದ್ರೆ ತಾವೇನ್ ಹೇಳ್ತಾ ಇದ್ರೆ ಜುಲೈ 15 ತಾರೀಕು ಬಹುತೇಕ ಬೆಳೆಗಳಿಗೆ 15 ತಾರೀಕಿನ ಒಳಗೆ ಅವರು ವಿಮೆ ಕಂತನ್ನ ಕಟ್ಟಬೇಕು. ಜುಲೈ 15 ತಾರೀಕೊಳಗೆ 3 ಬೆಳೆ ಇದೆ, ಉದ್ದು, ಹೆಸರು ಮತ್ತೆ ಎಳ್ಳು, ಮಳೆಯಾಶ್ರಿತ. ಅದು ಬಿಟ್ರೆ ಇನ್ ಮಿಕ್ಕಿದ್ದು ಆದಷ್ಟು ಹೆಚ್ಚಿನ ಬೆಳೆಗಳು 31.7 ಇದೆ, 31.7 ಇದೆ. ಇನ್ನು ಹತ್ತಿ, ಮಳೆಯಾಶ್ರಿತ ಮತ್ತೆ ಈರುಳ್ಳಿ, ಕೆಂಪು ಮೆಣಸಿನಕಾಯಿ ನೀರಾವರಿ ಏನಿದೆ ಇದು 16.8, ಆಗಸ್ಟ್ 16 ಇದೆ. ಅದು ಬಿಟ್ರೆ ಜೂನ್ 30 ನಿಂಬೆ, ದ್ರಾಕ್ಷಿ, ದಾಳಿಂಬೆ ಇದೆ. ಸೊ ಇಷ್ಟರೊಳಗೆ ಅವರು ಹೋಗಿ ವಿಮಾ ಮೊತ್ತನ ತುಂಬಿ ಅವರ ಒಂದು ಪ್ರಪೋಸಲ್ಸ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಹಾಕಬಹುದು ಅಥವಾ ಗ್ರಾಮ 1 ಹಾಕಬಹುದು ಅಥವಾ ಬ್ಯಾಂಕ್ ಸಾಲ ಪಡೆದಿರೋರಾದ್ರೆ ಅಲ್ಲಿ ಕೂಡ ಜಮಾ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಬೇಕು. ಆತ್ಮೀಯರೆ, ಇಲ್ಲಿ ತನಕ ನರೇಂದ್ರ ಬಾಬು ಅವರು ಹೇಳಿದ್ದನ್ನ ತಾವು ಕೇಳಿದ್ರಲ್ಲ, ಫಸಲ್ ಬಿಮಾ ಯೋಜನೆ ಅಡಿಯೊಳಗ ಯಾವ ರೀತಿ ನಾವು ವಿಮೆಯನ್ನ ಗಂಭೀರವಾಗಿ ತಗೊಂಡು ಅದನ್ನ ತುಂಬಿದ್ರೆ ನಮಗೆ ಒಳ್ಳೇದಾಗ್ತದೆ ಅನ್ನುವಂತ ಒಂದು ವಿಚಾರ. ಯಾಕಪ್ಪ ಅಂತಂದ್ರೆ ಕೃಷಿಯೊಳಗೆ ಇತ್ತೀಚಿನ ದಿವಸದೊಳಗೆ ನಮಗೆ ಹೇಳಕ್ ಆಗಂಗಿಲ್ಲ, ಯಾವಾಗ ಮಳೆ ಬರ್ತದ, ಯಾವಾಗ ಆಲಿಕಲ್ಲಿನಿಂದ ಸಮಸ್ಯೆ ಆಗ್ತದ, ಯಾವಾಗ ಬರ ಬೀಳ್ತದ, ಯಾವಾಗ ಪ್ರವಾಹ ಬರ್ತದ ಅನ್ನುವಂಥದ್ದು ನಮ್ಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಈ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನ ನಾವು ಅನುಷ್ಠಾನಕ್ಕೆ ತಂದ್ವಿ ಅಂತಂದ್ರೆ ಅದರಿಂದ ನಮಗೆ ಸಾಕಷ್ಟು ಅನುಕೂಲ ಆಗುವಂತಹದ್ದು. ಏನು ನಾವು ನಮ್ಮ ಕೃಷಿಯೊಳಗೆ ಹಾಕಿರ್ತೀವಿ ದುಡ್ಡು ಬಂಡವಾಳ ಹಾಕಿರ್ತೀವಿ, ಅದು ನಷ್ಟವಾಗಿ ನಮಗೆ ತೊಂದರೆ ಆಗುವಂತಹದ್ದಿರ್ತದೆ, ಮತ್ತೆ ಸಾಲಕ್ಕೆ ಸಾಲ ಬೆಳೆಯುವಂತಹ ಒಂದು ಸಂದರ್ಭ ಇರ್ತದೆ. ಅದಕ್ಕೆ ತಾವೆಲ್ಲರೂ ಸಾಧ್ಯ ಆದಷ್ಟು ಈ ವಿಮೆಯನ್ನ ಮಾಡಿಸಿ ತಮ್ಮ ಒಂದು ಸಂರಕ್ಷಣೆಯನ್ನು ತಾವು ಮಾಡಿಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ನಿಮಗೆ ಏನಾದರೂ ಸಹಾಯ ಸಹಕಾರ ಬೇಕು ಅಂತಂದ್ರೆ ತಾವು ತಮ್ಮ ಸಮೀಪದ ಕೃಷಿ ಇಲಾಖೆಯನ್ನ ಸಂಪರ್ಕ ಮಾಡಬಹುದು, ಇಲ್ಲ ಅಂತಂದ್ರೆ ಬ್ಯಾಂಕನ್ನ ಸಂಪರ್ಕ ಮಾಡಬಹುದು. ಸಾಲ ತಗೊಂಡಂತಹ ರೈತರು ಏನಿರ್ತೀರಿ, ತಾವು ನೇರವಾಗಿ ತಮ್ಮ ಶಾಖೆಗೆ ಹೋಗಿ ಭೇಟಿಯಾಗಿ ಏನು ಕೆಲವೊಂದಿಷ್ಟು ವಿಚಾರಗಳಿರ್ತಾವ ಅವುಗಳನ್ನ ತಾವು ಅವ್ರ ಜೊತೆಗೆ ಡಿಸ್ಕಸ್ ಮಾಡಬಹುದು, ಚರ್ಚೆ ಮಾಡಬಹುದು. ಆಮೇಲೆ ಇನ್ನೊಂದು ನರೇಂದ್ರ ಬಾಬು ಅವರು ಹೇಳಿದ್ರು ಅವಕಾಶ ಅದ, ಗ್ರಾಮ 1 ಏನು ಸರ್ವಿಸ್ ಕೇಂದ್ರಗಳದಾವ, ಸೇವಾ ಕೇಂದ್ರಗಳದಾವ, ಅಲ್ಲಿ ತಾವು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಕಂತನ್ನು ಕೂಡ ಕಟ್ಟುವಂತಹ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಕೂಡ ತಾವು ಆ ಒಂದು ಸೌಲಭ್ಯವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು. ಯಾವುದಕ್ಕೂ ತಾವು ತಜ್ಞರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಸಂಪರ್ಕದೊಳಗಿದ್ರೆ ಒಳ್ಳೆಯದು ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂಥದ್ದು. ಒಳ್ಳೆಯದು ನರೇಂದ್ರ ಬಾಬು ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ನಮ್ಮ ವಿಜಾಪುರ ಜಿಲ್ಲಾ ರೈತ ಬಾಂಧವರಿಗೆ ಫಸಲ್ ಬಿಮಾ ಯೋಜನೆ ಬಗ್ಗೆ ತಾವು ಸಾಕಷ್ಟು ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಸಾಮಾನ್ಯವಾಗಿ ನಮ್ಮ ರೈತರು ಯಾಕೆ ವಿಮೆ ಮಾಡಿಸಬೇಕು ಅನ್ನುವಂತಹ ಒಂದು ನಿರಾಸೆ ಭಾವನೆಯೊಳಗಿರ್ತಾರೆ. ಈಗಾಗಲೇ ನಾವು ಅದರ ಬಗ್ಗೆ ಚರ್ಚೆ ಮಾಡಿದೀವಿ, ಏನು ವಿಮೆ ಮಾಡಿಸಿದ್ರೆ ಅದರಿಂದ ನಮಗೇನು ಲಾಭ ಆಗ್ತದೆ ಅನ್ನುವಂತಹ ಒಂದು ನಿರ್ಲಕ್ಷ್ಯ ಕೂಡ ಇದರೊಳಗೆ ಇರುವಂತಹ ಒಂದು ಭಾವನೆಯನ್ನು ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಇತ್ತೀಚಿನ ದಿವಸದೊಳಗೆ ನಾವು ವಿಮೆ ಮಾಡಿಸಿದ್ರೆ ಅದರಿಂದ ನಮಗೆ ಸಂಪೂರ್ಣವಾಗಿ ನಾವು ಸುರಕ್ಷಿತವಾಗಿರ್ತೀವಿ ಅನ್ನುವಂತಹ ಒಂದು ಭಾವನೆ ಬರ್ತದ ಅನ್ನುವಂತಹ ಮಾತನ್ನು ತಾವು ಏನು ಹೇಳ್ತಾ ಇದ್ದೀರಿ. ಇಲ್ಲಿ ತನಕ ಈ ಎಲ್ಲಾ ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಮ್ಮ ರೈತರಿಗೆ ಅವರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಹಿತಿ ಕುರಿತು ವಿಜಯಪುರ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಎನ್ಬಿ ನರೇಂದ್ರ ಬಾಬು ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಎಸ್ಎಸ್ ರೂಳಿ. ಎಸ್ಬಿ

ಚಾಮುಂಡೇಶ್ವರಿಯ ನೀನೆ ಅನ್ಪೂರ್ಣೀಯ ದುಷ್ಟ ಶಿಕ್ಷಣಿ ಮಹ ಭಕ್ಷಣಿ ಚತುರ್ಮುಣಿಯ ಪುಂಡ ತಾಯ ಮಂಡಲ ಭಸ್ಮಂಗ ಪೂರ್ಣಿಯ ಆಹಾ ಶಂಕರೇಶ್ವರಿ ಪೀತಾಂಬರಿಯ ಕಾಮರೂಪಿಣಿಯ ರಕ್ತಾಕ್ಷಿ ಕಾಮಾಕ್ಷಿ ಮೀನಾಕ್ಷಿಯ ಕರುಣಾ ಕಲ್ಯಾಣಿಯ ಗಂಗಾ ಹೌದು ಆಹಾ ಅಂಗದೋಳು ಲಿಂಗ ಹೌದು ಭದ್ರ ಗಂಗಾ ಹೌದು ಆಹಾ ಮಾವೀರ ಭಕ್ತಿಗೆ ಮುಕ್ತಂಗಿ ಹೌದು ಜಗನ್ ಮಾಯಿಯ ಹೌದು ಪಟ್ಟಿ ಬುನಾದಿ ನಿರಾಕಾರ ನಿರಲಂಬ ಹೌದು ಮೋಹದಲ್ಲಿ ಮಗಳನ ಹೌದು ಆ ಸೃಷ್ಟಿಗೆ ಸ್ತ್ರೀಯ ಶೃಂಗಾರ ಹೌದು ತಾಯಿ ಹೌದು ಬಡ್ಡಿ ಬುನಾದಿ ನಿರಾಕಾರಕ ನಿರಲಂಬ ಹೌದು ಗುರು ಸಿದ್ದಂಬೈರಿಯ ಹೌದು ಕವಿ ಅಪ್ಪಣ ಕವಿಗಳ ಹೌದು ಆಹಾಯ್ ಗುರು ಸಿದ್ದಂಬೈರಿಯ ಹೌದು ಕವಿ ಅಪ್ಪಣ ಕವಿಗಳ ಹೌದು ಆಹಾ ಕವಿ ಮನಿ ಮುತ್ತಿನ ತೆನೆ ಮುರದ ಕಣಕ ಹಾಕುವರು, ಕಣದಾಗ ದನಿಯತ್ತಿ ಹಂಪಿ ಹಾಡುವರು, ಸುಂಕದ ರಾಶಿಗೆ ಶಂಕರನ ಅವತಾರ ಅನ್ನುವರು. ಇವರು ಈ ಕಂಕಿಗೆ ಸುಂಕಂಬಲಿ ಅಡಿಯ ಮಾಡುವರು. ಇವರು ಕಂಕಿಗೆ ಸುಂಕಂಬಲಿ ಅಡಿಯ ಮಾಡುವರು.